ಮಂದಮತಿಗಳಾಗಿರ್ತಕ್ಕಂಥ ತಾರತಮ್ಯ ಜ್ಞಾನ ಶೂನ್ಯರಾಗಿರುವಂತಹ ಜೀವರು ಪರಮಾತ್ಮನ ಅನುಗ್ರಹದಿಂದ ಸಂಸಾರ ಭವಬಂಧನವನ್ನು ಸಂಸಾರನ ಸಮುದ್ರವನ್ನು ದಾಟಬೇಕು ಅಂತ ತಿಳ್ಕೊಳ್ಳದೆ ಸೌರ ಶೈವ ಹೀಗೆ ಬೇರೆ ಬೇರೆ ಮತಗಳನ್ನು ಅನುಸರಣೆ ಮಾಡಿ ಕೆಡುತ್ತಾರೆ ಅಂತಂದರೆ ಜನನ ಮರಣ ರೂಪವಾದ ಸಂಸಾರದಲ್ಲೇ ಮತ್ತೆ ಮತ್ತೆ ಬಂದು ಬೀಳ್ತಾರೆ ಅನ್ನೋ ವಿಚಾರವನ್ನು ಒಂದು ಸುಂದರವಾದ ದೃಷ್ಟಾಂತದಿಂದ ತಿಳಿಸ್ತಾರೆ. ವಾರಿಚರವೆನಿಸುವು ದರ್ದುರ ತಾರಕಗಳೆಂದರಿದು ಭೇಕವನೇರಿ ಜಲದಿಯ ದಾಟುವೆನು ಎಂಬುವನ ತೆರನಂತೆ ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಲರಿಯದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತ್ತಿಹರು. ಇಲ್ಲಿ ವಾರಿ ಅಂದರೆ ನೀರು, ವಾರಿಚರ ಅಂದರೆ ಜಲಚರ, ದರ್ದುರ ಅಂದರೆ ಕಪ್ಪೆ. ಕಪ್ಪೆಯಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಕಪ್ಪೆಗಳಿರುತ್ತೆ, ಭೂಚರ ಮತ್ತು ಜಲಚರ ಅಂತೇಳಿ. ಇಲ್ಲಿ ಅಂದರೆ ಭೂಮಿ ಮೇಲೆ ಸಂಚಾರ ಮಾಡೋದು ಭೂಚರ, ಜಲಚರ ಅಂದರೆ ನೀರಿನಲ್ಲಿರೋದು. ಇದು ಎರಡೂ ಕಡೆ ಇರುವಂಥದ್ದು. ಇಲ್ಲಿ ದರ್ದುರ ಅನ್ನೋ ಕಪ್ಪೆ ಮಾತ್ರ ಜಲಚರ ಅಂತ. ದರ್ದುರ ಅಥವಾ ಬೇಕ ಅಂದರೆ ಕಪ್ಪೆ, ಕಪ್ಪೆ ನೀರಿನಲ್ಲೇ ತೇಲ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಈ ದರ್ದುರ ಅನ್ನೋ ಒಂದು ಜಾತಿ ಕಪ್ಪೆ ಯಾವಾಗಲೂ ಸಮುದ್ರದಲ್ಲೇ ಇರುತ್ತೆ. ಆದ್ದರಿಂದ ಇದು ಯಾವಾಗಲೂ ಅಪಾರವಾಗಿರ್ತಕ್ಕಂಥ ಸಮುದ್ರವನ್ನು ದಾಟಬೇಕಾದ್ರೆ ಹಡಗು ಅಥವಾ ನಾವೇ ಹೇಗೆ ಅತ್ಯಗತ್ಯವೋ ಅದೇ ರೀತಿಯಾಗಿ ಈ ಕಪ್ಪೆ ಸದಾ ನೀರಿನಲ್ಲಿ ಸಂಚಾರ ಮಾಡುತ್ತೆ. ಅಜ್ಞಾನಿ ಆಗಿರ್ತಕ್ಕಂಥವ್ನು ಏನು ವಿಚಾರ ಮಾಡ್ತಾನೆ ಅಂದರೆ ಈ ಕಪ್ಪೆ ಬೆನ್ನಿನ ಮೇಲೆ ಕೂತು ಈ ಸಮುದ್ರವನ್ನು ನಾನು ದಾಟೋದು ಸಾಧ್ಯ, ಯಾಕಂದರೆ ಇದು ಯಾವಾಗಲೂ ನೀರಿನಲ್ಲಿ ಮುಳುಗೋದಿಲ್ಲ, ಯಾವಾಗಲೂ ತೇಲ್ತಾನೆ ಇರುತ್ತೆ ಕಪ್ಪೆ. ಈ ಬೇಕವ ನೀರಿ ಈ ಕಪ್ಪೆ ಮೇಲೆ ನಾನು ಕೂತ್ಕೊಂಡ್ರೆ ಸಮುದ್ರದ ಆಚೆ ದಡಕ್ಕೆ ನಾನು ಹೋಗ್ಬೋದು ಅಂತ ಅಜ್ಞಾನಿ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಮಾಡ್ತಾನೆ. ಈ ಭವ ಅಂದರೆ ಸಂಸಾರ ಸಮುದ್ರವನ್ನು ದಾಟಬೇಕು ಅಂತಾದರೆ ನಾವು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕೇ ಹೊರತು ಬೇರೆ ಮಾರ್ಗ ಇಲ್ಲ. ಈ ಅಜ್ಞಾನಿ ಆಗಿರ್ತಕ್ಕಂಥವನು ಏನು ಅಂದರೆ ಸಮುದ್ರವನ್ನೋ ನದಿಯನ್ನೋ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗಬೇಕು ಅಂತಾದರೆ ಹಡಗು ಅಥವಾ ನಾವೇ ಇದ್ಯಾವುದು ಬೇಕು ಅಂತ ಯೋಚನೆ ಮಾಡಲ್ಲ. ಜಲಚರ ಆಗಿರ್ತಕ್ಕಂಥ ಈ ಕಪ್ಪೆ ಇದೆಯಲ್ಲ, ಅದೇ ತಾರಕ ನನ್ನನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸ್ತಾ ಇದೆ ಅಂತ ಈ ರೀತಿಯಾಗಿ ತಿಳ್ಕೊತಾನೆ. ಅದೇ ರೀತಿಯಾಗಿ ತಾರತಮ್ಯ ಜ್ಞಾನ ಶೂನ್ಯರು ತಿಳಿಯಲರಿಯದೆ ಅಂತ ದೇವತಾ ತಾರತಮ್ಯವನ್ನು ಒಪ್ಪದೇ ಇರತಕ್ಕಂಥವ್ರು ಅಥವಾ ಅದನ್ನು ತಿಳ್ಕೊಳ್ಳದೇ ಇರತಕ್ಕಂಥವ್ರು ವಾಕ್ಯಗಳನ್ನು ಇದೇ ರೀತಿಯಾಗಿ ತಮ್ಮ ಮನಸ್ಸಿಗೆ ಬಂದಂಗೆ ಅರ್ಥ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶಾಪ ಪ್ರಸಾದ ಯೋರೀಶ ಬ್ರಹ್ಮ ವಿಷ್ಣು ಶಿವಾದಯ ಅಂತ ಭಾಗವತ ಒಂದು ವಾಕ್ಯವನ್ನು ಹೇಳ್ತಾರೆ. ಇಲ್ಲಿ ಅವರಿಗೆ ಭಾಷಾ ತ್ರೈವಿಧ್ಯ ಅಂದರೆ ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷಾ ಈ ಜ್ಞಾನ ಇಲ್ಲ. ಈ ಗುಹ್ಯ ಭಾಷೆ ಅಂದರೆ ಆಂತರ್ಯದಲ್ಲಿ ಇರ್ತಕ್ಕಂಥ ಅರ್ಥವೇ ಬೇರೆ, ಮೇಲ್ನೋಟಕ್ಕೆ ಕಾಣುವಂಥ ಅರ್ಥವೇ ಬೇರೆ. ಇಲ್ಲಿ ಈ ವಾಕ್ಯ ಭಾಗವತದ ವಾಕ್ಯ ಅದೇ ರೀತಿಯಾಗಿರೋದು. ಅವರು ಈ ಭಾಷಾ ತ್ರೈವಿಧ್ಯದ ಜ್ಞಾನ ಇಲ್ಲದೇ ಇರ್ತಕ್ಕಂಥವ್ರು ಹೇಗೆ ಅರ್ಥ ಮಾಡ್ತಾರೆ ಅಂದರೆ ಬ್ರಹ್ಮ ವಿಷ್ಣು ರುದ್ರಾದಿಗಳೆಲ್ಲರೂ ಕೂಡ ಶಾಪಾನುಗ್ರಹ ಶಕ್ತರು, ಆದ್ದರಿಂದ ಸರ್ವೋತ್ತಮ ವಿಷ್ಣು ಅಂತ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣ ಇಲ್ಲ. ಮೂರು ಜನ ಶಾಪಾನುಗ್ರಹ ಶಕ್ತರು ಅಂತ ಆದಮೇಲೆ ಆ ವಿಚಾರದಲ್ಲಿ ಶಾಪ ಮತ್ತು ಅನುಗ್ರಹ ಇದನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಏಕಭಾವ. ಆದ್ದರಿಂದ ಇಲ್ಲಿ ಯಾರು ಉತ್ತಮ ಯಾರು ಅಧಮ ಅಂತ ಚರ್ಚೆನೆ ಇಲ್ಲ, ಮೂರೂ ಜನ ಸಮಾನ ಅಂತ ಈ ರೀತಿಯಾಗಿ ಅವರು ವಾದವನ್ನು ಮಾಡ್ತಾರೆ. ಹೆಂಗೆ ಅಂದರೆ ಒಂದು ದೊಡ್ಡ ಹಡಗು ಒಂದು ಸಣ್ಣ ಕಪ್ಪೆ ಎರಡೂ ಕೂಡ ವಾರಿಚರ ಅಂದರೆ ನೀರಿನ ಮೇಲೆ ಸಂಚಾರ ಮಾಡುವಂಥದ್ದು. ಆ ದೊಡ್ಡ ಹಡಗಿನ ಸಾಮರ್ಥ್ಯನೇ ಬೇರೆ, ಈ ಸಣ್ಣ ಕಪ್ಪೆಯ ಸಾಮರ್ಥ್ಯನೇ ಬೇರೆ. ಆದರೆ ಇಲ್ಲಿ ಎರಡೂ ನೀರಿನ ಮೇಲೆ ಸಂಚಾರ ಮಾಡುವಂಥದ್ದು ಅದರಿಂದ ಸಮಾನ ಅಂತ. ಹಡಗು ಶ್ರೇಷ್ಠ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಲಿಷ್ಠವಾದ ಪ್ರಮಾಣ ಇಲ್ಲ. ಈ ರೀತಿಯಾಗಿ ಅವರ ವಾದ ಯಾರಿದ್ದು ತಾರತಮ್ಯ ಜ್ಞಾನ ಶೂನ್ಯರಿರ್ತಾರಲ್ಲ ಅವರು, ತಾರತಮ್ಯದ ಜ್ಞಾನ ಇಲ್ಲದೇ ಇದ್ದವರು ಈ ರೀತಿಯಾಗಿ ವಿಚಾರ ಮಾಡ್ತಾರೆ. ಎರಡೂ ವಾರಿಚರ ನೀರಿನಲ್ಲೇ ಚಲಿಸುವಂಥದ್ದು, ಹಡಗು ಅಥವಾ ದೋಣಿ ಆದರೂ ನೀರಲ್ಲೇ ಚಲಿಸುತ್ತೆ, ಕಪ್ಪೆ ಆದರೂ ನೀರಲ್ಲೇ ಚಲಿಸುತ್ತೆ. ನಮ್ಮ ಉದ್ದೇಶ ಏನು, ಈ ದಡದಿಂದ ಆ ದಡಕ್ಕೆ ಹೋಗಬೇಕು, ಕಪ್ಪೆ ಆದರೆ ಏನು, ಹಡಗು ಅಥವಾ ದೋಣಿ ಆದರೆ ಏನು, ಎರಡೂ ಅದೇ ಕೆಲಸವನ್ನೇ ಮಾಡತ್ತೆ ಅಂಥೇಳಿ. ಹಡಗಿನ ಸಾಮರ್ಥ್ಯ ಏನು, ಕಪ್ಪೆಯ ಸಾಮರ್ಥ್ಯ ಏನು, ಯಾವ ಅದರ ಬಗ್ಗೆ ಚಿಂತನೆಯೇ ಇಲ್ಲ. ಆದ್ದರಿಂದ ಈ ಅಜ್ಞಾನಿಗಳಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಸೂರಿಗಮ್ಯನ ತಿಳಿಯಲರಿಯದೆ. ಸೂರಿಗಳು ಅಂದರೆ ಜ್ಞಾನಿಗಳು, ಜ್ಞಾನಿಗಳಿಂದ ಹೊಂದಲ್ಪಡುವಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ತಿಳ್ಕೊಳ್ಳದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೇಳುತ್ತಿಹರು ಅಂಥೇಳಿ. ಸೌರ, ಶೈವ, ಗಣಪತ್ಯ ಹೀಗೆ ಬೇರೆ ಬೇರೆ ಮತಗಳೆಲ್ಲ ಇದೆ. ಅವರನ್ನು ಅನುಸರಿಸ್ತಕ್ಕಂಥ ಜನ ಕುರುಡನನ್ನು ಅನುಸರಿಸುವ ಕುರುಡನಂತೆ ಅಂತ, ಅಂದರೆ ಅವಿವೇಕಿಗಳು ಅಂತ ಅರ್ಥ. ಸರ್ವೋತ್ತಮನಾದ ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನೆ ಮಾಡಿದವರು ಅಮೃತವನ್ನು ತಿರಸ್ಕರಿಸಿ ಹಾಲಾಹಲವನ್ನು ವಿಷವನ್ನು ಬಯಸಿದರೆ ಹೇಗೋ ಹಾಗೆ, ಗೋವನ್ನು ಬಿಟ್ಟು ಕತ್ತೆಯನ್ನು ಪೂಜೆ ಮಾಡಿದರೂ ಹೇಗೋ ಹಾಗೆ, ಗಂಗೆಯ ದಡದಲ್ಲಿ ಬಾವಿ ತೋಡಿದ್ರೆ ಹೆಂಗೋ ಹಾಗೆ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಇಂಥವರು ಮಹಾನ್ ವಿವೇಕಿಗಳು ಅಂತ ತಿಳಿಸ್ತಾರೆ. ಆ ಶ್ಲೋಕದ ಆಂತರ್ಯವನ್ನು ದಾಸರು ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ. ಆದ್ದರಿಂದ ಅನ್ಯಮತೀಯರಾಗಿರ್ತಕ್ಕಂಥವರು ಸೂರ್ಯನೇ ಸರ್ವೋತ್ತಮ ಅಂತ ಸೌರಮತ, ಗಣಪತಿಯೇ ಸರ್ವೋತ್ತಮ ಅಂತ ಗಣಪತಿ ಅನ್ನೋ ಮತ, ರುದ್ರನೇ ಸರ್ವೋತ್ತಮ ಅನ್ನೋ ಶೈವ ಮತ, ಹೀಗೆ ಅನ್ಯ ಮತಗಳನ್ನು ಆಶ್ರಯಿಸಿ ಮುಕ್ತಿಯನ್ನು ದಡವನ್ನು ಸೇರಲಿಕ್ಕಾಗದೆ ಸಂಸಾರ ಸಾಗರದಲ್ಲಿ ಮುಳುಗಿ ನಾಶ ಆಗ್ತಾರೆ. ಈ ಅನ್ಯ ಮತಗಳೆಲ್ಲ ಏನಿದೆ ಅಂದರೆ ಅದನ್ನು ಉಪಮಾನ ಕೊಡ್ತಾರೆ, ಬೇಕಸದೃಶ ಕಪ್ಪೆಯಂತೆ ಇರುವಂಥದ್ದು. ಭಗವಂತನ ನಾಮಸ್ಮರಣೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ, ವಾಯು ಜೀವೋತ್ತಮತ್ವ ಜ್ಞಾನ, ಪಂಚಭೇದ ತಾರತಮ್ಯ ಇದೆಲ್ಲ ಏನಿದೆಯಲ್ಲ, ಈ ಸುಜ್ಞಾನಗಳೇ ಈ ಸಂಸಾರದಿಂದ ತಾರಣ ಮಾಡ್ತಕ್ಕಂಥ ನಾವೆಗಳು. ಈ ಪಾಪಕರ್ಮಗಳು ಅನ್ನೋ ಸಮೂಹ ಇದೆಯಲ್ಲ, ಅನಂತ ಕರ್ಮಗಳು, ಅವೇ ಸಮುದ್ರ. ಆದ್ದರಿಂದ ಈ ಪಂಚಭೇದ ತಾರತಮ್ಯ ಮೊದಲಾಗಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಅಜ್ಞಾನಿಗಳು ಯಾರಿದ್ದಾರೆ ಅವರೆಲ್ಲ ಬೇಕ ಅಂದರೆ ಕಪ್ಪೆಯನ್ನೇ ಇರ್ತಕ್ಕಂಥ ಅಜ್ಞಾನಿಗಳು ಆ ರೀತಿಯಲ್ಲಿ ಇರ್ತಕ್ಕಂಥವರು. ಸೂರ್ಯನೇ ಸರ್ವೋತ್ತಮ, ರುದ್ರನೇ ಸರ್ವೋತ್ತಮ ಅಂತ ಹೀಗೆ ಬೇರೆ ಬೇರೆ ಅನ್ಯ ಮತಗಳನ್ನು ಉಪಾಸನೆ ಮಾಡ್ತಕ್ಕಂಥವರು ಈ ಸಂಸಾರ ಸಾಗರವನ್ನು ದಾಟಿಸಿ ಜೀವನ ಉದ್ಧಾರಕ್ಕೆ ಅಂದರೆ ಅವನ ಮೋಕ್ಷ ಪ್ರಾಪ್ತಿಗೆ ಕಾರಣ ಆಗಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜ್ಞಾನವೇ ಇಲ್ಲ. ಅದಕ್ಕೆ ಅಜ್ಞಾನಿಗಳು ಅಂತ ಕರೆಸ್ಕೋತಾರೆ. ಅದಕ್ಕೆ ಅಂಧೇ ನೈವ ನೀಯಮಾನ ಯಥ ಅಂಧಾಹ ಅಂಥೇಳಿ, ಕುರುಡರನ್ನು ಅನುಸರಿಸುವ ಕುರುಡರಂತೆ ಅಂತ. ಒಬ್ಬ ಕುರುಡನ ಕೈ ಹಿಡ್ಕೊಂಡು ನನಗೆ ಈ ಕಡೆಯಿಂದ ಆ ಕಡೆ ದಾಡಿಸು ಅಂತ ಇನ್ನೊಬ್ಬ ಕುರುಡ ಹೊರಟ್ರೆ ಇಬ್ಬರು ಕುರುಡರಾದರೆ ಹೇಗೆ ದಾರಿಯನ್ನು ತಲುಪಿಸಿ ಆ ಕಡೆ ಮಾರ್ಗವನ್ನು ದಾಟ್ಲಿಕ್ಕೆ ಸಾಧ್ಯ, ಹಾಗೆ ಆಗತ್ತೆ ಅನ್ನೋ ದೃಷ್ಟಾಂತವನ್ನೆಲ್ಲ ಹೇಳ್ತಾರೆ. ಆದ್ದರಿಂದ ಈ ರೀತಿಯಾಗಿ ಹೊರಟ್ರೆ ಈ ಸಂಸಾರ ಬಂಧನದಿಂದ ಕರ್ಮ ವಿಮೋಚನೆ ಮಾಡಿಕೊಂಡು ಮೋಕ್ಷದ ಕಡೆ ಪ್ರಯಾಣ ಮಾಡೋದು ಸಾಧ್ಯವೇ ಇಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋಂಗೆ, ಕೇಡುಗಾಲದಲ್ಲಿ ಇವರಿಗೆ ಈ ರೀತಿಯಾಗಿರ್ತಕ್ಕಂಥ ಬುದ್ಧಿ ಪ್ರಾಪ್ತಿಯಾಗತ್ತೆ ಅಂತೇಳಿ, ಅದನ್ನು ಕೆಡುತಿಹರು ಅಂತ. ಈ ಸೂರ್ಯ, ರುದ್ರ, ಗಣಪತಿ ಇವರ ಉಪಾಸನೆಯನ್ನು ಶಾಸ್ತ್ರ ಯಾವತ್ತೂ ನಿಷೇಧ ಮಾಡಿಲ್ಲ. ನಿಷೇಧ ಹೇಳಿದ್ದ ಯಾವ ರೀತಿಯಾಗಿ ಸರ್ವೋತ್ತಮತ್ವೇನ ಉಪಾಸನೆ ಸಲ್ಲ, ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಉಪಾಸನೆಯನ್ನು ಮಾಡಬೇಕು ಅಂತ. ಆದ್ದರಿಂದ ಭಗವಂತ ಇಂತಹ ಅಜ್ಞಾನಿಗಳನ್ನು, ಮೂಢರನ್ನು, ಇವ್ರನ್ನೆಲ್ಲ ಬಿಟ್ಟು ಶಿಲ್ಪಿ ಹೇಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಶಿಲೆಯನ್ನು ಆಯ್ಕೆ ಮಾಡ್ಕೊಂಡು ಬಂದು ಅದನ್ನು ಒಂದು ಮೂರ್ತಿಯಾಗಿ ಕೆತ್ತಿ ಅದನ್ನು ಪೂಜೆಗೆ ಏನು ಬೇಕೋ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾನೋ, ಹಾಗೆ ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿ ಯೋಗ್ಯ ಜೀವರನ್ನು ಮಾತ್ರ ಆರಿಸ್ಕೊಂಡು ಬಂದು ಅವರಿಗೆ ತತ್ವಜ್ಞಾನವನ್ನು ಬೋಧನೆ ಮಾಡಿ ತಾನೇ ಅನುಗ್ರಹ ಮಾಡಿ ಕರ್ಮ ವಿಮೋಚನೆ ಮಾಡಿ ಅವ್ರನ್ನ ಸಂತೈಸ್ತಾನೆ. ದೃಷ್ಟಾಂತವನ್ನು ಕೊಡ್ತಾರೆ, ಉಚ್ಚೇಷಣ ಭಾಗೋ ವೈ ರುದ್ರ ಅಂತ ಯಜುರ್ವೇದ ಮಂತ್ರ ಒಂದು. ಆ ಯಜುರ್ವೇದ ಯಾಗದಲ್ಲಿ ಕೊನೆಗೆ ಉಳಿದಿರ್ತಕ್ಕಂಥ ಹವಿಸ್ಸನ್ನು ರುದ್ರದೇವರಿಗೆ ಕೊಡಬೇಕು ಅಂತ ಒಂದು ವಾಕ್ಯ ಇದೆ. ಆದ್ದರಿಂದ ರುದ್ರನಿಗೆ ಆ ಉಚ್ಚಿಷ್ಟವನ್ನು ಆಹುತಿ ಕೊಟ್ಟ ಮೇಲೆ ಕೈ ತೊಳ್ಕೋಬೇಕು ಅಂತ ಒಂದು ಸಂಪ್ರದಾಯ, ಅದೇ ರೀತಿಯಾಗಿ ಮಾಡ್ತಾರೆ. ಆ ಮಂತ್ರದಲ್ಲಿ ಇಂದ್ರ ಮತ್ತು ವಿಷ್ಣುಗಳೇ ಈ ಸಂಸಾರ ಸಾಗರದ ಆಚೆ ದಡದಲ್ಲಿರ್ತಕ್ಕಂಥ ನಿಮಗೆ ದೇವ ಪಿತೃಯಜ್ಞಗಳಿಂದ ಸಂತೋಷ ಪಡಿಸ್ತೀವಿ, ಆಮೇಲೆ ನಿಮ್ಮ ಬಳಿಗೆ ಬರ್ತೀನಿ, ನೀವು ನನ್ನ ಯಜ್ಞವನ್ನು ಸ್ವೀಕಾರ ಮಾಡಿರಿ, ಜ್ಞಾನಾದಿ ಧನವನ್ನು ನೀಡಿರಿ, ಅರ್ಚಿರಾದಿ ಮಾರ್ಗಗಳಿಂದ ನನ್ನನ್ನು ಸಂಸಾರದಿಂದ ಪಾರು ಮಾಡಿರಿ ಅಂತ ಋಗ್ವೇದ ಮಂತ್ರ ತಿಳಿಸತ್ತೆ. ಇಲ್ಲಿ ಇದು ವಿಷ್ಣು ಸೂಕ್ತ, ಆದ್ದರಿಂದ ಇಲ್ಲಿ ಇಂದ್ರ ಅಂತ ಕರೆದ್ರೂ ಕೂಡ ಸಾಕ್ಷಾತ್ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನೇ, ಅಂದರೆ ಇಂದ್ರ ಅಂತರ್ಗತ ಇಂದ್ರನಾಮಕ ವಿಷ್ಣು ರೂಪ ಇದೀ ಪರಮೈಶ್ವರ್ಯೇ ಅಂತ ಇಂದ್ರ ಅನ್ನೋ ಶಬ್ದಕ್ಕೆ ವ್ಯುತ್ಪತ್ತಿಯನ್ನು ಹೇಳಿ, ಇಂದ್ರ ಅನ್ನೋ ಶಬ್ದ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಹೇಳುತ್ತೆ, ಅಮುಖ್ಯ ವೃತ್ತಿಯಿಂದ ಸ್ವರ್ಗಾಧಿಪತಿಯಾಗಿರ್ತಕ್ಕಂಥ ದೇವೇಂದ್ರನನ್ನು ಹೇಳುವಂತಹ ಶಬ್ದ. ಇದು ಋಗ್ವೇದದ ಮಂತ್ರ ವಿಷ್ಣು ಸೂಕ್ತ ಆಗಿದ್ದರಿಂದ ಇಂದ್ರ ವಿಷ್ಣುಗಳೇ ಅವ್ರನ್ನ ಕುರಿತು ಹೇಳೋದು. ಈ ಸಂಸಾರ ಸಾಗರದಿಂದ ದಾಟಬೇಕು, ಅದಕ್ಕಾಗಿ ನಾನು ನಿಮಗೆ ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ ಮೊದಲಾದವುಗಳಿಂದ ಆರಾಧನೆ ಮಾಡಿ ಸಂತೋಷಪಡಿಸ್ತೀನಿ, ಆಮೇಲೆ ನೀವು ನನ್ನ ಯಜ್ಞವನ್ನು ಸ್ವೀಕಾರ ಮಾಡಿ ನನಗೆ ಇದಕ್ಕೆ ಜ್ಞಾನ ಸಂಪತ್ತನ್ನು ಅನುಗ್ರಹ ಮಾಡಿರಿ. ಆಮೇಲೆ ನನ್ನನ್ನು ಈ ಸಂಸಾರದಿಂದ ಪಾರು ಮಾಡಿ ಕ್ರಮ ವಿಮೋಚನೆಯನ್ನು ಮಾಡಿರಿ, ನನ್ನನ್ನು ಉದ್ಧಾರ ಮಾಡಿರಿ ಅಂತ ಪ್ರಾರ್ಥನೆ ಮಾಡುವಂಥ ಮಂತ್ರ. ಆದ್ದರಿಂದ ಇದೀ ಪರಮೈಶ್ವರಿ ಅಂತ ಪರಮ ಮುಖ್ಯ ವೃತ್ತಿಯಿಂದ ಇಂದ್ರ ಅಥವಾ ಇಂದ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೇ ಇಂದ್ರ ಶಬ್ದದಿಂದ ಕರೆದಿರುವಂಥದ್ದು. ಆದ್ದರಿಂದ ಪರಮಾತ್ಮನೇ ಯಜ್ಞಭೋಕ್ತ ಮೋಕ್ಷದಾಯಕ ಅಂತ ರುದ್ರದೇವರೂ ತಿಳ್ಕೊಂಡು ವಿಷ್ಣುವಿನ ಉಚ್ಚಿಷ್ಟ ಭಾಗಕ್ಕೆ ಅರ್ಹರು ಅಂತ ಹೇಳಿದ್ರಿಂದ ಪರಮಾತ್ಮನಿಗೂ ರುದ್ರದೇವರಿಗೂ ಇರ್ತಕ್ಕಂಥ ತಾರತಮ್ಯವನ್ನು ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿದಾರಿಲ್ಲಿ. ಆದ್ದರಿಂದ ಈ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ, ಈ ಎಲ್ಲ ಜಗತ್ ಸತ್ಯತ್ವ ಇತ್ಯಾದಿ ಎಲ್ಲ ಪ್ರಮೇಯಗಳು ಕೂಡ ಮುಮುಕ್ಷುವಿಗೆ ಅತ್ಯಂತ ಅವಶ್ಯಕವಾಗಿ ತಿಳಿಬೇಕಾಗಿರ್ತಕ್ಕಂಥ ವಿಷಯಗಳು. ಇದೆಲ್ಲವೂ ಕೂಡ ಅಂತರಂಗ ಸಾಧನಗಳು ಮೋಕ್ಷಕ್ಕೆ ಅಂತೇಳಿ. ಈ ತಾರತಮ್ಯವನ್ನು ಸಿದ್ಧಾಂತವಾಗಿ ಹೇಳಿದಾಗ ಅನ್ಯಮತಿಯರು ಒಪ್ಪೋದಿಲ್ಲ, ಆದರೆ ಅದನ್ನು ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಒಂದು ಪುಟ್ಟ ಮಗುವಿಗೆ ಹಾಕುವಷ್ಟು ಊಟವನ್ನು ದೊಡ್ಡವ್ರಿಗೆ ಹಾಕಿದ್ರೆ ಸಾಕಾಗಲ್ಲ, ಅದೇ ದೊಡ್ಡವರಿಗೆ ಹಾಕುವಷ್ಟು ಊಟವನ್ನು ಪುಟ್ಟ ಮಗುವಿಗೆ ಹಾಕಿದರೆ ತಿನ್ನಲಿಕ್ಕಾಗಲ್ಲ ಅಂದಮೇಲೆ ಬಡಿಸುವಾಗ ತಾರತಮ್ಯವನ್ನು ಎಲ್ಲರೂ ಜೀವನದಲ್ಲಿ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಕಬ್ಬಿಣವೂ ಲೋಹ, ಬಂಗಾರವೂ ಲೋಹ. ಕಬ್ಬಿಣದ ಬೆಲೆಯೇ ಬೇರೆ, ಕಾರ್ಯವೇ ಬೇರೆ. ಬಂಗಾರದ ಬೆಲೆಯೇ ಬೇರೆ, ಕಾರ್ಯವೇ ಬೇರೆ. ಬಂಗಾರವೂ ಲೋಹ, ಕಬ್ಬಿಣವೂ ಲೋಹ, ಎರಡೂ ಲೋಹ ಅನ್ನೋದು ಏಕತೆ ಇದ್ದರೂ ಕೂಡ ಅಲ್ಲಿ ವೈವಿಧ್ಯತೆ, ಆ ಕಬ್ಬಿಣದ ಕೆಲಸ ಬೇರೆ, ಅದರ ಎಲ್ಲ ಸೈಂಟಿಫಿಕ್ ಅದರ ಗುಣಧರ್ಮಗಳೆಲ್ಲ ಬೇರೆ, ಅದೇ ರೀತಿಯಾಗಿ ಅದರ ಬೆಲೆಯೂ ಬೇರೆ. ಹೀಗೆ ಲೋಹ ಒಂದೇ ಆದರೂ ಕೂಡ ಅಲ್ಲಿ ತಾರತಮ್ಯ ಅನ್ನೋದನ್ನು ಚೆನ್ನಾಗಿ ಅದನ್ನು ಅನುಭವದಲ್ಲಿ ವ್ಯವಹಾರದಲ್ಲಿ ಅದನ್ನು ಬಳಸ್ತಾ ಇದ್ದರೂ ಕೂಡ ಸಿದ್ಧಾಂತವಾಗಿ ಅವರು ಒಪ್ಪೋದಿಲ್ಲ. ಅದರ ಫಲವಾಗಿ ಏನು ಜನನ ಮರಣ ರೂಪವಾದ ಸಂಸಾರದಲ್ಲಿ ಬಿದ್ದು ಹೊರಳಾಡ್ತಾರೆ.